ಪಶ್ಚಿಮ ಮತ್ತು ಪೂರ್ವದ ಕಡೆ ಬಲಗಡೆ ಒಂದು ಕಡೆ 18 ತೆಂಗಿನ ಗಿಡ ಹಚ್ಚಿದ್ದೀನಿ. ಆಮೇಲೆ ಇನ್ನೆರಡು ಬದಿಗೇನು ಅಂತಲ್ಲ ಸಾಗವಾನಿ ಗಿಡ, 100 ಸಾಗವಾನಿ ಗಿಡ ಬೆಳೆಸಿದೆ. ನಡುವೆಲ್ಲ ನುಗ್ಗಿ ಎಷ್ಟೆಷ್ಟು ಅಂತರ ಇತ್ತವೆ ಎಲ್ಲ? ಅವು ಸಾಗವಾನಿ ಅಷ್ಟೇ 5-6 ಫೂಟ್ಗೊಂದು, ತೆಂಗಿನ ಗಿಡ 18-20 ಫೂಟ್ ಅಂತರ ಇದ್ದವು. ಒಂದು ಸಾಲು ಒಂದು ಬದಿಗೆ, ನಾಲ್ಕು ಬದಿಗೆ ಗಿಡ ಮರ. ಆಮೇಲೆ ಒಳಗೆಲ್ಲ 40 ಫೂಟಿಗೊಂದೊಂದು ಮಾವಿನ ಗಿಡ ಅಲ್ಫಾನ್ಸೋ ಹಚ್ಚಿದ್ದೆ. ಅದ್ರ ನಡುವೆ ಮತ್ತೆ ನುಗ್ಗೆ ಹಾಕಿದ್ದೆ. ಆಮೇಲೆ ಒಂದಷ್ಟು ದಿವಸ ಬಾಳೆನೂ ಹಚ್ಚಿದ್ದೆ. ನೀರು ಬಾಳೆ ಇತ್ತು, ನೀರು ಕಡಿಮೆ ಆದ ಕೂಡಲೇ ಅದನ್ನು ಬಾಳೆ ತೆಗೆದ್ಬಿಟ್ರಿ. ಅವು ಎಲ್ಲ ಹೇಗೆ ಫಲ ಕೊಟ್ಟು ಇವೆಲ್ಲ ಹಾಕಿದ್ರು ಬಹು ವಾರ್ಷಿಕ ಬೆಳೆಗಳು? ಅವು ಬಹುವಾರ್ಷಿಕ ಬೆಳೆಗೆ ನಾ ಮಾಡಿದ್ದಂತಂದ್ರೆ ನಾನು ಅಲ್ಲಿ ಬೇಸಾಯ ಮಾಡ್ತಿರ್ಕಿಲ್ಲ, ಯಾವುದು ಗಳೆ ಹೊಡೆಯಂಗಿಲ್ಲ, ಏನಿಲ್ಲ, ಶೂನ್ಯ ಬೇಸಾಯ. ಮತ್ತು ಅಲ್ಲಿ ಮಳೆಗಾಲದಾಗ ಸಾಕಷ್ಟು ಹುಲ್ಲು ಬೆಳೆದು ಬಿಡುತ್ತಿತ್ತು. ಆ ಹುಲ್ಲು ಕೊಯ್ಯೋದು, ದನಗಳಿಗೆ 3 ಆಕಳಿದ್ದು ಆಕಳಗಳಿಗೆ ಹಾಕೋದು, ಈ ರೀತಿ ಮಾಡ್ತೀನಿ. ಅದನ್ನು ಕಟಾವು ಮಾಡೋದು, ಅಂಥ ಇಂಥ ಕಸ ಇರ್ತಾವಲ್ಲ ಕಸುಗಳೆಲ್ಲ ಗಿಡಗಳು ಬಡ್ಡಿಗೆ ಸುತ್ತಲೇ ಒಂದು ಕಿತ್ತು ಹಾಕೋದು, ಹೊದಿಕೆ ಮಾಡಿದಂಗೆ ಮಾಡ್ತೀನಿ. ಅದು ಹೊದಿಕೆ ಮಾಡೋದ್ರಿಂದ ಬಹಳಷ್ಟು ಪ್ರಯೋಜನ ಅದಾವ. ಈಗ ಏನಾಗ್ತದೆ, ಸೂರ್ಯನ ಕಿರಣ ಬೇರಿಗೆ ತಾಕದಂಗೆ ನೇರವಾಗಿ ತಾಕದಂಗೆ ಮಾಡ್ತಾವ. ಒಂದು ಅದು ಸಾವಯವ ಪದಾರ್ಥ ಆಗಿ ಗೊಬ್ಬರ ಆಗಿ ಗಿಡಗಳಿಗೆ ಪೂರೈಕೆ ಆಗ್ತದೆ. ಈ ರೀತಿ ಒಂದು ವ್ಯವಸ್ಥೆ ಅದು. ಮತ್ತೆ ಇನ್ನೊಂದು ಏನಂದ್ರೆ ತಂಪು ಬಹಳ ದಿನ ಇರುತ್ತೆ, ತೇವಾಂಶ ಕಾಪಾಡಿಕೊಂಡಿರ್ತದ, ಆರು ಕೊಡೋದಿಲ್ಲ ಅದು. ಹೌದು. ಮತ್ತೆ ಎರೆಹುಳು ಚಟುವಟಿಕೆ ಎಲ್ಲ ನಮ್ಮ ಹೊಲದಾಗ ಎಲ್ಲಿ ಕೆದರಿರು ಎರೆಹುಳ ಬರ್ಬೇಕು, ಆ ರೀತಿ ಮಾಡಿದ್ದೇನೆ. ಓಕೆ. ಈಗ ಅರಣ್ಯದ ಬೆಳೆಗಳನ್ನು ತೇಗ ಅವನ್ನೆಲ್ಲ ಹಾಕಿದ್ರಲ್ಲ, ಅದನ್ನು ಕಟಾವು ಮಾಡಿದ್ರೆ? ಅದು ಇನ್ನೂ ಮಾಡಿಲ್ಲ. ಅದು ಎಷ್ಟು ವರ್ಷ ಬೆಳೆಯೋದಂಗಾರ? ಅದು ದೀರ್ಘಕಾಲದ್ದು, 90-95 ಹಚ್ಚಿದ್ದು. ಹೆಚ್ಚು ಕಡಿಮೆ 30 ವರ್ಷ ಬಂದಿದೆ. ಬಂದಿದಾವ, ಈಗ ಚಲೋ ಬೆಳೆದಿದಾವ. ಆದ್ರೆ ಅದು ಆ ತೋಟ ನನ್ನ ತಮ್ಮನ ಹಿಸೆಕ್ ಹೋಗೈತಿ, ನನ್ನ ಪಾಲಿಗೆ ಬಂದಿಲ್ಲ. ಇರ್ಲಿ, ಅಲ್ಲಿ ಆದ್ರೂ ಚಂದ ಬೆಳೆದಾವ. ಚಂದ ಬೆಳೆದಾವ. ಅವು ಏನು, ನಾನೇನು ಮಾಡ್ತಿದ್ದೆ, ಕೌಲು ಬರ್ತಿದ್ವು, ಅಡ್ಡ ತಿಡ್ಡಿ ಬೆಳೀತಿದ್ವು, ಅವನ್ನೆಲ್ಲ ಏನು ಮಾಡ್ತೀನಿ ನಾನು, ಸೌರಿ ಕುಂತ ಸೌರಿ ಮತ್ತೆ ಅದಕ್ಕೆ ಸಗಣಿ ಒರೆಸಿಬಿಡ್ತೀನಿ, ಈ ರೀತಿ ಮಾಡ್ಕೊಂತ. ಎಷ್ಟು ಎತ್ತರ ನಮ್ಮ ಕೈಗೆ ಸಿಗುತ್ತಾನ? ಆಮೇಲೆ ಏನು ಜೋಟಿನೂ ಗಳಕ್ಕೆ, ದೋಟಿ ಹಂಗೆ ಮಾಡಿ ಕುಡುಗೋಲು ಕಟ್ಟಿ ಎಲ್ಲಿ ಮಠ ನಿಲ್ಕ್ತಾವ ಅಲ್ಲಿ ಮಠನೂ ಮಾಡಿದೆ, ಅತ್ತ ಬಿಟ್ಬಿಟ್ಟೆ. ಅದರಿಂದ ಈಗ ಸಾಕಷ್ಟು ದುಡ್ಡು ಬರುವಂಥ ಬೆಳೆನೇ ಅದು. ಹೌದ್ರಿ, ಅದು ಯಾವುದು ವಿಮೆ ಮಾಡಿಸುವಂಥ ಅವಶ್ಯಕತೆ ಇಲ್ಲ, ನಾವು ಯಾವುದೇ ಪ್ರೀಮಿಯಂ ಕಟ್ಟಲೇ ವಿಮೆ ಬರುವಂಥ ಒಂದು ವ್ಯವಸ್ಥೆ ಅದು. ಹೌದಲ್ಲ. ಮತ್ತೆ ಮಣ್ಣಿನ ಸಂರಕ್ಷಣೆ ಮಾಡುತ್ತೆ, ಅವ್ರು ತಪ್ಪಲ ಅದು ಎಲ್ಲ ಅಲ್ಲಿ ಉದುರ್ತಾವ, ಸಾವಯವ ಚಟುವಟಿಕೆಗೆ ಅನುಕೂಲ ಆಗ್ತದೆ. ನೀರು ಹರಿಯೋದು ನನ್ನ ತಡೆಗಟ್ಟುತ್ತೆ. ನೀರು ಹರಿದು ಬೇರೆ ಹೊಲಕ್ಕೆ ಹೋಗೋ ಸಮಸ್ಯೆ ಇಲ್ಲ, ನೀರಿನೊಳಗೆ ಎಲ್ಲ ಸಂಗ್ರಹ ಮಾಡಿಬಿಡ್ತದೆ ಮಣ್ಣನ್ನು. ಮತ್ತೆ ಗಿಡದ ಕೆಳಗೆ ಬೇರೆ ಏನು ಬೆಳೆಯಲ್ಲ ಅಂತಾರೆ? ಅದ್ರ ಅಂತ ಸಾಗವಾನಿ ಗಿಡದ ಕೆಳಗೆ ಏನು ಬೆಳೆಯೋದಿಲ್ಲ, ನಿಜ. ಅದ್ರಾಗ ನಾನು ಮತ್ತೆ ನಡುವೆ ಒಂದೊಂದು ಹುಣಸೆ ಬೀಜ ಹಾಕಿದ್ದೀನಿ, ಆಮೇಲೆ ಅಲ್ಲಿ ಒಂದೊಂದು ಇದ್ರು ಹಲಸಿನ ಇಂಥವೆಲ್ಲ ಮಾಡಿದ್ದೆ. ಹಲಸಿಂದೇನು ಈಗ ಅದಾವಿಲ್ಲೋ, ಆದ್ರೆ ಹುಣಸೆ ಬೀಜ ಮಾತ್ರ ಅವು ಗಿಡ ಆಗಿದಾವ, ಅವು ಫಲ ಕೊಡಕ್ಕೆ ಆಗಿದಾವ. ಹೌದಲ್ಲ. ಅವಕ್ಕೆ ನೀರು ಕೊಟ್ರಿ ಮೊದಲೇ? ಇಲ್ಲ ಇಲ್ಲ ಇಲ್ಲ, ನಾವು ನೀರು ಯಾವುದಕ್ಕೂ ಆ ಸಾಗವಾಣಿಗೆ ನೀರು ಕೊಡಲಿಲ್ಲ, ಪ್ರಾರಂಭದಲ್ಲಿ ಕೊಡಲಿಲ್ಲ. ಇಲ್ಲ ಇಲ್ಲ, ಅವಕ್ಕೆ ಯಾವಕ್ಕೂ ಕೊಡಲಿಲ್ಲ. ನೀರು ಕೊಟ್ಟಿದ್ರು ಮಳೆಗಾಲದಾಗ ಹಚ್ಚಿಬಿಟ್ರೆ ಸಾಕು? ಮಳೆಗಾಲದಾಗ ಹಚ್ಚಿಬಿಡ್ತಿದ್ವಿ, ಮಳೆ ಮೇಲೆ ಬರ್ತಾವ, ಅವಕ್ಕೆ ಏನು ಸಮಸ್ಯೆ ಇಲ್ಲ. ಅರಣ್ಯದೊಳಗೆ ತಾವ ಬೆಳೆದಿರ್ತಾವ. ಯಾರು ನೀರು ಕೊಡೋರು, ಯಾರು ಔಷಧ ಹೊಡೆಯೋರು, ಯಾರು ಬಗಲು ಸವರವ್ರು, ಯಾರು ಯಾರು ಇಲ್ಲ. ಒಂದು ಏನಂತ ಹೇಳಿದ್ರೆ, ನೀವು ಮಾರಿಲ್ಲ ಮತ್ತೆ ಬೇರೆ, ಒಂದೊಳ್ಳೆ ಮಾರಿದ್ರು ಒಂದೇ ಗಿಡನ ಎಷ್ಟಕ್ಕೆ ಹೋಗ್ಬೋದು ಈಗ? ಈಗ ಕನಿಷ್ಠ ಅಂದ್ರು ಒಂದು ಅಗ್ದಿ ಕಡಿಮೆ ಅಂದ್ರು 10,000 ಕಿಮ್ಮತ್ತ ಒಂದೊಂದು ಗಿಡ. ಒಂದೊಂದು ಗಿಡ ಅಲ್ವಾ? ಕೆಂಪು ಮಣ್ಣು ಅದು? ಕೆಂಪು ಮಣ್ಣು. ಅದು ಕೆಳಗೆಲ್ಲ ಸುನ್ಬುರ್ಲಿ ಕಲ್ಲು ಐತಿ ಹಂಗೆ ನೋಡಿದ್ರೆ, ಅಂತದ್ರಾಗ ಚಲೋ ಬೆಳೆದಾವ. 100 ಗಿಡ ಅಂತೇಳಂದ್ರೆ 10 ಲಕ್ಷ ರೂಪಾಯಿ ಆಗುತ್ತೆ ಈಗ. ಹೌದಲ್ಲ, ಆಗ್ತದೆ. ಅದರೊಳಗೆ ಕೆಲವೊಂದು ಯಾವ ಒಳೆ ನೆಟ್ಟಗದಾವು ಅವು ಕಿಮ್ಮತ್ ಆಗ್ತಾವ. ಇನ್ನೂ ಸ್ವಲ್ಪ ಅದರೊಳಗೆ ಕೆಚ್ಚ ಅಂತ ಇರ್ತದೆ, ಅದರ ಮೇಲೆ ಬೆಲೆ ಏನಿರ್ದ. ಹೌದು. ಮತ್ತೆ ಅದ್ರ ಗಾತ್ರ ಎಷ್ಟಿದೆ, ಸುತ್ತಳತೆ ಅದನ್ನೆಲ್ಲ ನೋಡ್ತಾರೆ. 10 ಆಗಲಿಲ್ಲ ಅಂದ್ರೂ 4-5 ಲಕ್ಷ ಅಂತೂ ಯಾವುದು ಆಯಾಸ ಇಲ್ಲದೆ

ನಮ್ಮದ